तुमने पहली वाली बात कहा, परम तो सब नहीं डाले सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से खेती शुरू करूंगा। माटी से प्रेम की परंपरा है परंपरागत खेती। ಈಗ ರೈತರಿಗೆ ಸಲಹೆ. ವೈಜ್ಞಾನಿಕ ಸಸಿ ನಾಟಿ. ನೂಲಿನಂತೆ ಸೀರೆ, ಬೀಜದಂತೆ ಬೆಳೆ ಎಂಬಂತೆ ಉತ್ತಮ ಮತ್ತು ದೀರ್ಘಾವಧಿಯ ಇಳುವರಿಗಾಗಿ ವೈಜ್ಞಾನಿಕ ಸಸಿ ನಾಟಿ ವಿಧಾನ ಅತಿ ಮುಖ್ಯ. ಆದ್ದರಿಂದ ಹೊಸ ತೋಟದ ನಿರ್ಮಾಣ ಅಥವಾ ಸಸಿ ನಾಟಿ ಮಾಡುವಾಗ ಕೆಲವೊಂದು ಪ್ರಮುಖ ಅಂಶ ಅತಿ ಅವಶ್ಯ. ಆಯ್ಕೆ ಮಾಡಿದ ತಾಕನ್ನು ಬೇಸಿಗೆಯಲ್ಲಿ 2-3 ಸಾರಿ ಚೆನ್ನಾಗಿ ಉಳುಮೆ ಮಾಡಿ ಕಸ, ಕಡ್ಡಿ, ಕಲ್ಲು ಇತ್ಯಾದಿಗಳನ್ನು ತೆಗೆಯಬೇಕು. ನಂತರ ತೋಟದ ವಿನ್ಯಾಸಕ್ಕನುಗುಣವಾಗಿ ತಾಕನ್ನು ವಿನ್ಯಾಸಗೊಳಿಸಬೇಕು. ತಾಕನ್ನು ವಿನ್ಯಾಸ ಮಾಡಿದ ನಂತರ ಬೇಸಿಗೆಯಲ್ಲಿ 3x3x3 ಫುಟ್ ಉದ್ದ ಮತ್ತು ಅಗಲದ ಗುಣಿಯನ್ನ ತೆಗೆದು ಕನಿಷ್ಠ 1 ತಿಂಗಳು ಕಾಲ ಸೂರ್ಯನ ಕಿರಣಗಳು ಗುಣಿಯ ಕೆಳಭಾಗಕ್ಕೆ ತಾಕುವಂತೆ ಬಿಡಬೇಕು. ಇದರಿಂದ ರೋಗಾಣುಗಳು ಹಾಗೂ ಕೀಟಗಳ ಕೋಶಗಳು ಬಿಸಿಲಿನ ಪ್ರಖರತೆಗೆ ಒಡ್ಡಿ ಗುಣಿಗಳು ನಿರ್ಜಲೀಕರಣವಾಗುತ್ತದೆ. ಗುಣಿಗಳ ಕೆಳಭಾಗಕ್ಕೆ ಗೆದ್ದಲು ಅಥವಾ ಇತರೆ ಕೀಟಗಳ ನಿರ್ವಹಣೆಗಾಗಿ 10-15 ಗ್ರಾಂ ಫ್ಲೋರೇಟ್ ಹರಳು ಅಥವಾ ಕ್ಲೋರ್ಫೈರಿಫಾಸ್ ಅನ್ನು 4 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬಳಸಬೇಕು. ಗುಣಿಗಳ ಕೆಳಭಾಗಕ್ಕೆ ಹೊಂಗೆ ಅಥವಾ ಗೊಬ್ಬರ ಗಿಡದ ಎಲೆಗಳನ್ನು ಹಾಕಿ ನಂತರ ಫಲವತ್ತಾದ ಮಣ್ಣನ್ನು 1/2 ಅಡಿ ಹಾಕಬೇಕು. ನಂತರ ಸಮ ಪ್ರಮಾಣದಲ್ಲಿ ಚೆನ್ನಾಗಿ ಕಲೆತ ತಿಪ್ಪೆ ಗೊಬ್ಬರ, ಫಲವತ್ತಾದ ಮೇಲಿನ ಮಣ್ಣು ಮತ್ತು ಬೇವಿನ ಹಿಂಡಿ 1.5 ಕೆಜಿ, ಎರೆಹುಳು ಗೊಬ್ಬರ 2 ಕೆಜಿ ಮತ್ತು ಜೈವಿಕ ಗೊಬ್ಬರಗಳಾದ ಟ್ರೈಕೋಡರ್ಮಾ, ಸುಡೋಮೊನಾಸ್ ರಂಜಕ ಕರಗಿಸುವ ಜೀವಾಣು, ಅಜೋಟೋಬ್ಯಾಕ್ಟರ್, ಸುಡೋಮೊನಾಸ್ ಹಾಗೂ ಅಜೋಸ್ಪರಿಲಂ ತಲಾ 25 ಗ್ರಾಂಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಗುಣಿಗಳನ್ನು ಮೇ ಕೊನೆಯ ವಾರದಲ್ಲಿ ತುಂಬಬೇಕು. ನಂತರ ಮಳೆಯಾದ ಮೇಲೆ ಭೂಮಿಯ ಮೇಲ್ಭಾಗದಿಂದ 1 ಅಡಿ ಆಳಕ್ಕೆ ಸಸಿ ನಾಟಿ ಮಾಡಬೇಕು ಅಥವಾ ಜೂನ್ ಪ್ರಾರಂಭದಲ್ಲಿ ಈ ಮಿಶ್ರಣವನ್ನ ಗುಣಿಗಳ 1/2 ಭಾಗವನ್ನ ತುಂಬಿ ನಂತರ ಸಸಿ ನಾಟಿ ಮಾಡಬೇಕು. ಆರೋಗ್ಯವಂತ 1 ವರ್ಷದ ಸಸಿಗಳನ್ನ ನಾಟಿಗಾಗಿ ಉಪಯೋಗಿಸಬೇಕು. ಸಸಿ ನಾಟಿ ಮಾಡಿದ ನಂತರ ಸಸಿಯ ಸುತ್ತ ಚೆನ್ನಾಗಿ ಕಾಲುಗಳಿಂದ ತುಳಿಯಬೇಕು ಅಥವಾ ಕೈಗಳಿಂದ ಒತ್ತಬೇಕು. ಹೀಗೆ ಮಾಡುವುದರಿಂದ ಭೂಮಿಯಲ್ಲಿನ ಗಾಳಿ ರಂಧ್ರಗಳು ಮುಚ್ಚುವುದಲ್ಲದೆ ಬೇರುಗಳು ಮಣ್ಣಿನ ಕಣಗಳೊಂದಿಗೆ ಚೆನ್ನಾಗಿ ಕೂಡಿಕೊಳ್ಳುತ್ತವೆ. ಸಸಿ ನಾಟಿ ಮಾಡಿದ ನಂತರ ತಕ್ಷಣ ನೀರು ಉಣಿಸಬೇಕು. ಜೊತೆಗೆ ಸಸಿಗಳು ಗಾಳಿಯ ವೇಗಕ್ಕೆ ಬೀಳದಂತೆ ಕಟ್ಟಿಗೆಗಳನ್ನು ಆಧಾರವಾಗಿ ನೆಟ್ಟು ಸಸಿಗಳನ್ನ ದಾರದಿಂದ ಕಟ್ಟಬೇಕು. ಸಸಿಗಳ ಉತ್ತಮ ಬೆಳವಣಿಗೆಗಾಗಿ ಪ್ರತಿ 3-4 ದಿವಸಗಳಿಗೊಮ್ಮೆ ನೀರು ಉಣಿಸಬೇಕು. ಕಾಲಕ್ಕೆ ತಕ್ಕಂತೆ ಪೋಷಕಾಂಶಗಳನ್ನು ಒದಗಿಸಬೇಕು. ಜೊತೆಗೆ ಸಸ್ಯ ಸಂರಕ್ಷಣೆ ಮಾಡಬೇಕು. ಸಸಿಗಳಲ್ಲಿ ಹೊಸ ಚಿಗುರು ಬಂದ ನಂತರ ಕಸಿ ಮಾಡಿದ ಭಾಗದಲ್ಲಿನ ಪ್ಲಾಸ್ಟಿಕ್ ಹಾಳೆಯನ್ನು ತೆಗೆಯಬೇಕು. ಕಸಿ ಮಾಡಿದ ಕೆಳಭಾಗದಲ್ಲಿ ಬರುವ ಹೊಸ ಚಿಗುರುಗಳನ್ನು ತೆಗೆಯುತ್ತಿರಬೇಕು. ಇಲ್ಲವಾದಲ್ಲಿ ಬೇರು ಸಸಿಗಳ ಚಿಗುರುಗಳು ರಭಸವಾಗಿ ಬೆಳೆಯುತ್ತವೆ. ಇದರಿಂದ ನಮಗೆ ಉತ್ತಮವಾದ ತಳಿಯ ಗಿಡಗಳು ದೊರೆಯುವುದಿಲ್ಲ. ಈ ರೀತಿ ಸಸಿ ನಾಟಿ ಮಾಡಿದಾಗ ಉತ್ತಮ ತೋಟದ ನಿರ್ಮಾಣವಾಗುವುದರಲ್ಲಿ ಸಂದೇಹವಿಲ್ಲ. ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ, ಸಮಯ 7:20 ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ಗಣಪಿ ನುನ್ನುಗೌಡ ಅವರಿಂದ ಹಾಲಕ್ಕಿ ಸಂಪ್ರದಾಯದ ಪದಗಳು. ಮಳೆಗಾಲದ ಮಳೆ ಒಯ್ದೆ ಬೆಟ್ಟಕ್ಕೆ ಬೇರೊಡ್ದಾವೋ, ಕೊಳ್ಳೆಲೆ ಜೋತುರುವೇ ನರಿದಾವೋ. ಮಳೆಗಾಲ ಮಳೆ ಬೆಟ್ಟಕ್ಕೆ ಬೇರೊಡ್ದಾವೋ, ಕೊಳ್ಳೆಲೆ ಜೋತುರುವೇ ನರಿದಾವೋ. ಕಳ್ಳೆ ಚುತ್ತುರುವೆ ನರದ ಓಲಪ್ಪಲೆ ಕೇಳೋ ಮಗ ಒಬ್ಬೆ ಮದೋವಿಗೆ ನರಿದಾನೋರುವೆ ನರದ ಓಲಪ್ಪಲೆ ಕೇಳೋ ಮಗ ಒಬ್ಬೆ ಮದೋವಿಗೆ ನರಿದಾನೋ ಮಗ ಒಟ್ಟು ಮದುವೆಗೆ ನರದಾನೋ ಲಪ್ಪಲೆ ಕೇಳೋ ಮಾಡೋಬೇಕೋ ಮಗನ ಮದೋ ಮಗ ಒಟ್ಟು ಮದುವೆಗೆ ನರದಾನೋ ಲಪ್ಪಲೆ ಕೇಳೋ ಮಾಡೋಬೇಕೋ ಮಗನ ಮದೋ ಮದುವೆ ಮಾಡೋಕೆ ಅಂಗೇಲೆ ಮಾಡಲು ಲಪ್ಪ ಗುಡಿಯಲೆ ಚೋತಲ ಬಳ ಯಾಗೆರೆ ಮಾಡಲು ಲಪ್ಪ ಕುಡಿಯಲು ಚೋತಲ ಬಳಗಾವೋ ಗುಡಿಯ ಚುತ್ತಲ ಬಳಗಾವೋ ಲಪ್ಪಲೆ ಕೇಳೋ ಯಾಗೆ ಮಾಡೆ ಮದುವೆ ಮಾಡಬೇಕೋ ಬಳಗಾವೋ ಲಪ್ಪಲೆ ಕೇಳೋ ಯಾಗೆ ಮಾಡೆ ಮಗನ ಮದೋವಿಯೋ ಗುಡ ಚುತೆ ಬಳಗಾದ ಕೋಟಡ್ಕೆ ತಂದೆಲ್ಲರಿಗೋ ಮಾಡೋಬೇಕೋ ಮಗನ ಮದೋ ಗುಡ ಚುತೆ ಬಳಗಾದ ಕೋಟಡ್ಕೆ ತಂದೆಲ್ಲರಿಗೋ ಮಾಡೋಬೇಕೋ ಮಗನ ಮದೋ ಮಾಡೋಬೇಕು ಮಗನ ಮದುವೆ ಲಪ್ಪಲೆ ಕೇಳೋ ನೋಡೋಬೇಕು ಮಗನ ಲರೋತಿಯೋ ಮಾಡೋಬೇಕು ಮಗನ ಮದುವೆ ಲಪ್ಪಲೆ ಕೇಳೋ ನೋಡೋಬೇಕು ಮಗನ ಲರೋತಿಯೋ ಒಂದೇ ಮಾನಡಕೆ ತಡದಾನೋ ನಿನ್ನಲೆ ಲಪ್ಪ ಒಂದೇ ಲೇಖ ಟೆಲೆ ತಡೀದಾನೋ ಮಾನಡಿಕೆ ತಡ್ದಾನು ನಿನ್ನಲೆಲಪ್ಪ ಒಂದೆಲೆ ಕಟ್ಟೆಲ್ಯ ತಡೀದಾನೋ ಒಂದೇ ಕಟ್ಟೆಲ್ಯ ತಡ್ದಾನು ನಿನ್ನಲೆಲಪ್ಪ ಗುಡಿಯಲೆ ಚೋತೆಲ್ಲ ನಡೆದಾನೋ ಒಂದೇ ಕಟ್ಟೆಲ್ಯ ತಡ್ದಾನು ನಿನ್ನಲೆಲಪ್ಪ ಗುಡಿಯಲೆ ಚೋತೆಲ್ಲ ನಡೀದಾನೋ ಗುಡಿಯ ಚುತ್ತೆಲ್ಲ ನಡೆದಾನೋ ನಿನ್ನಲೆಲಪ್ಪ ಬಂದು ಬಳಗ ಕೇಳೆ ಕೊಡೋವಾನೋ ಗುಡಿಯ ಚುತ್ತೆಲ್ಲ ನಡೆದಾನು ನಿನ್ನಲೆಲಪ್ಪ ಬಂದು ಬಳಗ ಕೇಳೆ ಕೊಡೋವಾನೋ ಬಂದು ಬಳಗ ಕೇಳೆ ಕೊಡವಾನೋ ನಿನ್ನಲೆಲಪ್ಪ ಕೂಡು ಕೊಟ್ಟಮ್ಮ ಕೇಳೆ ಕೊಡೋವಾನೋ ಬಂದು ಬಳಗ ಕೊಡುವಾನು ನಿನ್ನಲೆಲಪ್ಪ ಬಂದು ಬಳಗ ಕೇಳೆ ಕೊಡೋವಾನೋ ಕೊಡು ಕುಟಂ ಕೇಳೇ ಕೊಡವಾನು ನಿನ್ನಲೆಲಪ್ಪ ನಾಳೆಗೆ ನಮ್ಮ ಮನೆಯ ಮದೋವಿಯೋ ಕೊಡುವಾನು ನಿನ್ನಲೆಲಪ್ಪ ನಾಳೆಗೆ ನಮ್ಮ ಮನೆಯ ಮದೋವಿಯೋ ಒತ್ತಾರರೆ ಮೊನ್ನೆ ಎದ್ದಾನು ನಮ್ಮಲೆ ತಮ್ಮ ಲಣ್ಣಾಡೋಕೆ ಕೊನೆಯ ತಡೆದಾನೋ ಯಾದಾನು ನಮ್ಮಲೆ ತಮ್ಮ ಲಣ್ಣಾಡೋಕೆ ಕೊನೆಯ ತಡೀದಾನೋ ಲಣ್ಣಾಡೋಕೆ ಕೊನೆಯ ತಡೆದಾನು ನಮ್ಮಲೆ ತಮ್ಮ ಒಂದೆಲೆ ಕಟ್ಟೆಲೆಯ ತಡೀದಾನೋ ಲಣ್ಣಾಡೋಕೆ ಕೊನೆಯ ತಡೆದಾನು ನಮ್ಮಲೆ ತಮ್ಮ ಒಂದೆಲೆ ಕಟ್ಟೆಲೆಯ ತಡೀದಾನೋ ಒಂದೇ ಕಟ್ಟೆಲೆಯ ತಡೆದಾನು ನಮ್ಮಲೆ ತಮ್ಮ ಲಕ್ಕನೂರ ಮನೆಗೆ ನಡೆದಾನೋ ಒಂದೇ ಕಟ್ಟೆಲೆಯ ತಡೆದಾನು ನಮ್ಮಲೆ ತಮ್ಮ ಲಕ್ಕನೂರ ಮನೆಗೆ ನಡೆದಾನೋ ಲಕ್ಕನೋರು ಮನಗೆ ನಡೆದಾನು ನಮ್ಮಲೆ ತಮ್ಮ ಲಕ್ಕನೋರ ಮನೆಯಾಲ ಕುಳೋತಾನೋ ಲಕ್ಕನೋರು ಮನಗೆ ನಡೆದಾನು ನಮ್ಮಲೆ ತಮ್ಮ ಲಕ್ಕನ ಮನೆಯಾಲೆ ಕುಳೋವಾನೋ ಕೇಳಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಮ್ಮಲೆ ಬವಾಯಲ್ಲಿ ಹೋಗೇನೆಲೆ ಲಕ್ಕಲೆ ನೀನೆಲೆ ಕೇಳೆ ನಂಬ ಹೋಗಿ ನಿಮ್ಮಲೆ ಬಾವಾ ಇಲ್ಲೇಲೋ ಇಲ್ಲವೋ ಗದ್ದಲೆ ಒಲ ಕಾಗೆ ಹೋಗಿರೇಲೋ ನಿಮ್ಮಲೆ ಬಾವಾ ಇಲ್ಲೇಲೋ ಇಲ್ಲವೋ ಗದ್ದಲೆ ಒಲ ಮನಗೆ ಹೋಗಿರೇಲೋ ಲಟ್ಟಂಬು ಮಾತ ಇಳವಾಳು ನಿನ್ನಲೆ ಲಂಕ ಕೊಂಡಾಡೋಕೆ ಕೊನೆಯ ಕೊಡೋವಾನೋ ಅಟ್ಟೊಂದು ಮಾತ ಎಳನು ನಿನ್ನಲೆ ಬಾವ ಕೊಂಡಾಡೋಕೆ ಕೊನೆಯ ಕೊಡೋವಾನೋ ಕೇಳಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಾಳೆಕ್ಕೆ ನಮ್ಮ ಮನೆಯಾಲ ಮೊದೋಯೋ ಕೇಳಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಾಳೆಕ್ಕೆ ನಮ್ಮ ಮನೆಯಾಲ ಮದೋ ನಾಳೆಗೆ ನಮ್ಮ ಮನೆಯಾಲ ಮದುವೆ ಲಕ್ಕಲೆ ಕೇಳೆ ನೀನಾರು ಕಳ ಚಕೆ ಬರಬೇಕು ನಾಳೆಗೆ ನಮ್ಮ ಮನೆಯಾಲ ಮದುವೆ ಕಳಲೆ ಕೇಳೆ ನೀನಾದ್ರು ಕಳ ಚಕೆ ಬರಬೇಕು ಮದುವೆಗೆ ಬರವಾಕೆ ಯಾಂಗೆಲೆ ಮಾಡಲು ತಮ್ಮ ಕರವಾಲೆ ಬಿಡು ವರೇ ಮದಾಲೇಲೋ ಮದುವೆ ಬರುವಕ್ಕೆ ಯಾಂಗಲೆ ಮಾಡಲು ತಮ್ಮ ಕರುವಲೆ ಬಿಡು ವರೇ ಮದಾಲೀಲೋ ಕರುವ ಬಿಡುವಾಗೆ ನಾನಾಳ ಕಳಗೋವೆ ಅಕ್ಕ ನೀ ಬರಬೇಕೆ ಅಕ್ಕ ಮದೋವೇಗೋ ಕರುವ ಬಿಡುವಾಗೆ ನಾನಾರು ಲಾಡಲೆ ಕಳುವೆ ನೀ ಬರಬೇಕೆ ಅಕ್ಕ ಮದುವೆಗೆ ಬರುವಾಕೆ ಯಾಗೆಲೆ ಮಾಡಲು ತಮ್ಮ ಮನೆಯಲ್ಲಿ ಇರೋವರೇ ಮದಾಲೇಲೋ ಕಳಚ ಬರುವಾಕೆ ಯಾಗೆಲೆ ಮಾಡಲು ತಮ್ಮ ಮನೆಯಲ್ಲಿ ಇರೋವರೇ ಮದಾಲೀಲೋ ಮನೆಯಲ್ಲಿರುವಾಕೆ ನಾನಾಳ ಕಳಗೋವೆ ಅಕ್ಕ ನೀ ಬರಬೇಕೆ ಅಕ್ಕ ಮದೋವೇಗೋ ಮನೆಯಲ್ಲಿರುವಾಕೆ ನಾವಾರಿ ಆಳಾರಿ ಕೊಡುವೆ ಬರ್ಬೇಕಾರೆ ಲಕ್ಕ ಮದೋವೀಗೋ ಅತ್ತೆ ಕೈ ನಂಗೆ ಲೊತ್ತೆಂಟೆ ಮಕ್ಕಳು ತಮ್ಮ ಯಾಂಗೆ ಮಾಡಲೆ ಮದುವೆಗ ಬರಬೇಕು ಅತ್ತೆ ಕೈ ನಂಗೆ ಲೊತ್ತೆ ಎಂಟೆ ಗಿರಿಯಾದು ಯಾಂಗೆ ಬರ್ಬೇಕು ತಮ್ಮ ಮದೋವಿ ಒಬ್ಬನ ಚಚ್ಚಕ್ಕ ಒಬ್ಬನ ಜುಲಗಲೆ ಅಕ್ಕ ಗೆಜ್ಜೆ ಕಾಲೇನ ಕೊಮರ ನಡ ಚಂದೋ ಒಬ್ಬ ಚಚ್ಚಕ್ಕ ಒಬ್ಬಳ ಲತ್ತ ಗೆಜ್ಜೆ ಕಾಲಿನ ಮಗಳ ನಡ ಗೆಜ್ಜೆ ಕಾಲನ ಕೊಮರ ನಡೆಚೇಲೆ ಲಕ್ಕಲೆ ಕೇಳೆ ನೀ ಬರ್ಬೇಕೆ ಅಕ್ಕ ಮದೋವೇಗೋ ಲಕ್ಕಲೆ ಕೇಳೆ ಬರ್ಬೇಕಲೆ ಲಕ್ಕೋವೀಗೋ ಲಟ್ಟಂಬು ಮಾತ ಎಳೆನು ನಮ್ಮಲೆ ತಮ್ಮ ಲಿಂದೆ ತಿರುಗಲೆ ಮನಗೆ ಬರೋವಾನೋ ಲಟ್ಟಂಬು ಮಾತ ಎಳೆನು ನಮ್ಮಲೆ ತಮ್ಮ ಲಿಂದೆ ತಿರುಗೆ ಮನಗೆ ಬರೋವಾನೋ ಒತ್ತಾರರೆ ಮೊನ್ನೆ ಎದ್ದಾಳು ನಿನ್ನಲೆ ಲಕ್ಕ ಒಂದೆಲೆ ಮೊಟ್ಟೆ ರೊಟ್ಟೆ ಚುಡೋವಾಳು ಒತ್ತಾಳರೆ ಮೊನ್ನೆ ಎದ್ದಾಳು ನಿನ್ನಲೆ ಲಕ್ಕ ಒಂದೆ ಮೊಟ್ಟೆ ರೊಟ್ಟಿ ಚುಡೋವಾಳು ಒಂದೇ ಮೊಟ್ಟೆ ರೊಟ್ಟೆ ಚುಡವಾಳು ನಿನ್ನಲೆ ಲಕ್ಕ ಲೊಡ್ಡೊಂದೇಲರೋ ಒಣವಾ ತಡೆದಾಳು ಒಂದೇ ಮೊಟ್ಟೆ ರೊಟ್ಟಿ ಸಿಡುವಳು ನಿನ್ನಲೆ ಅಕ್ಕ ದೊಡ್ಡೊಂದರವಣವ ತಡಿದಾಳು ದೊಡ್ಡೊಂದರವಣವ ತಡೆದಾಳು ನಿನ್ನಲೆ ಲಕ್ಕ ಒಂದೆಲೆ ಚೋಂಬುಗೆ ತಡೆದಾಳು ದೊಡ್ಡೊಂದರವಣವ ತಡೆದಾಳು ನಿನ್ನಲೆ ಲಕ್ಕ ದೊಡ್ಡೊಂದೋಂಬುಗೆ ತಡಿದಾಳು ಒಡ್ಡೊಂದು ಚೊಂಬುಗೆ ತಡೆದಾಳು ನಿನ್ನಲೆ ಲಕ್ಕ ಒಂದೆಲೆ ತೆಂಗನಕಾಯ ತಡೆದಾಳು.